ಜೊತೆಯಲ್ಲೇ ನಾವು ಚಿಕ್ಕಂದಿನಿಂದಲೇ ಗದ್ದೆ ತೋಟಗಳಲ್ಲಿ ಕೆಲಸ ಮಾಡುವುದನ್ನು ನೋಡುತ್ತಾ ನಾವು ಸಣ್ಣ ಪುಟ್ಟ ಕೆಲಸವನ್ನು ಮಾಡುತ್ತಾ ಬೆಳೆದು ಬಂದಿದ್ದೀವಿ. ನಂತರ ಡಿಗ್ರಿ ಮುಗಿದ ಮೇಲೆ ನಾನು ಟಾಟಾ ಕಾಫಿ ಸಂಸ್ಥೆಯ ಪ್ಲಾಂಟೇಶನ್ ವಿಭಾಗದಲ್ಲಿ ಉದ್ಯೋಗದಲ್ಲಿದ್ದೆ. ನಾನು ಸುಮಾರು 19 ವರ್ಷಗಳ ಕಾಲ ನಾನು ಪ್ಲಾಂಟೇಶನ್ ನಲ್ಲಿ ನಾನು ಸೇವೆ ಮಾಡಿದ್ದೇನೆ. ಸೊ ಅಲ್ಲಿ ನನಗೆ ಇದರ ಸಂಪೂರ್ಣ ಕೃಷಿಯ ಬಗ್ಗೆ ಎಲ್ಲಾ ತರಹದ, ಹೆಚ್ಚಾಗಿ ಕಾಫಿ ಮತ್ತು ಕರಿಮೆಣಸು ಇದರ ಬಗ್ಗೆ ನನಗೆ ಅಪಾರ ಮಾಹಿತಿ ನನಗೆ ಸೇವಾವಧಿಯಲ್ಲಿ ನನಗೆ ದೊರಕಿತ್ತು. ಅದರ ನಂತರ ನಂದು ವೈಯಕ್ತಿಕ ಕಾರಣಕ್ಕಾಗಿ ನಾನು ರಾಜೀನಾಮೆ ಕೊಟ್ಟು ಮುತ್ತಾರ್ಮುಡಿಯಲ್ಲಿ ನಮ್ಮ ಊರಿನಲ್ಲಿ ನಮ್ಮ ತಂದೆಯವರು ಮಾಡಿಟ್ಟಿದ್ದಂಥ ಆಸ್ತಿಯನ್ನು ನೋಡಿಕೊಳ್ಳುವಂಥ ಜವಾಬ್ದಾರಿ ನನಗೆ ಬಂತು. ಸುಮಾರು 20 ವರ್ಷಗಳಿಂದ ನಾನು ನನ್ನ ಸ್ವಂತ ಆಸ್ತಿಯಲ್ಲಿ ನಾನು ನನ್ನನ್ನು ಪೂರ್ಣವಾಗಿ ತೊಡಗಿಸಿಕೊಂಡಿದ್ದೇನೆ. ಇದರ ಜೊತೆಗೆ ನಾನು ಬೇರೆ ಸಾಮಾಜಿಕ ಚಟುವಟಿಕೆಗಳು ಕೂಡ ತೊಡಗಿಸಿಕೊಂಡಿದ್ದೇನೆ. ಮುಖ್ಯವಾದ ಬೆಳೆಗಳು ಯಾವ್ಯಾವು ವೇಣುಗೋಪಾಲ್ ಅವರೇ? ಮುಖ್ಯವಾದ ಬೆಳೆ ಕಾಫಿ. ಗದ್ದೆ ಇದೆ ನಮಗೆ, ಅದರಲ್ಲಿ ಭತ್ತ ಬೆಳೀತಾ ಇದ್ದೇವೆ. ನಮ್ಮ ಈಗಿನ ಪರಿಸ್ಥಿತಿಯಲ್ಲಿ ಹಲವಾರು ಜನರು ತಮ್ಮ ಗದ್ದೆಗಳನ್ನು ರೂಢಿ ಮಾಡಲಿಕ್ಕಾಗದೆ ಅವರು ಅದನ್ನು ಪಾಳ್ಬಿಟ್ಟಿರುವಂಥದ್ದು ಅಥವಾ ಅದನ್ನು ತೋಟ ಮಾಡಿಕೊಂಡಿರುವಂಥದ್ದು ಕೂಡ ಈಗ ಹೆಚ್ಚಾಗಿ ಕಾಣ್ತಾ ಇದ್ದೇವೆ. ಅಂದರೆ ನಾನು ಗದ್ದೆಯ ಒಂದು ಮಹತ್ವವನ್ನು ಅರಿತು, ಭತ್ತದ ಕೃಷಿಯ ಒಂದು ಮಹತ್ವವನ್ನು ಅರಿತು ಅದನ್ನು ಎಂದಿಗೂ ನಾವು ಬಿಡಬಾರ್ದು, ನಾವು ಅದನ್ನು ಉಳಿಸ್ಕೊಳ್ಬೇಕು ಅಂತ ಹೇಳೋ ಒಂದೇ ಒಂದು ಕಾರಣಕ್ಕಾಗಿ, ಮತ್ತು ನಮ್ಮ ಪ್ರಕೃತಿಗೆ ಅದರದ್ದೇ ಒಂದು ಕೊಡುಗೆ ಇದೆ ಆ ಕೃಷಿಯಲ್ಲಿ ಅಂತ ಹೇಳುವ ಒಂದು ಕಾರಣಕ್ಕಾಗಿ ಅದನ್ನ ಮುಂದುವರಿಸಿಕೊಂಡು ಬರ್ತಾ ಇದ್ದೀವಿ. ಭತ್ತವನ್ನು ಬೆಳೀತಾ ಇದ್ದೀರಾ? ಹೌದೌದು. ಮತ್ತೆ ಕಾಫಿನಲ್ಲಿ ಬೇರೆ ಬೆಳೆಗಳೇನಾದರೂ ಹಾಕೊಂಡಿದ್ದೀರಾ? ಕಾಫಿ ಜೊತೆಗೆ ಕರಿಮೆಣಸು ಮತ್ತೆ ಕಿತ್ತಳೆ, ಕಿತ್ತಳೆನೂ ಇದೆಯಾ? ಅವನ್ನು ನಾವು ಹಾಕೊಂಡಿದ್ದೀವಿ. ಕಿತ್ತಳೆಯಲ್ಲಿ ಅದಕ್ಕೆ ನಾವೇನು ಹೆಚ್ಚಿನ ಮಹತ್ವ ಕೊಡ್ತಾ ಇಲ್ಲ, ಯಾಕೆಂದ್ರೆ ಅದು ಕಾಫಿ ಜೊತೆಯಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಅದನ್ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳೋ ಕಾರಣಕ್ಕೆ ಸುಮ್ಮನೆ ಒಂದು ನೆಟ್ಟಿದ್ದೇವೆ. ಅಂದ್ರೆ ಅದರಲ್ಲಿ ನಾವು ಅದಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡ್ತಾ ಇಲ್ಲ. ಅಂದ್ರೆ ಕಾಫಿ ಮತ್ತು ಕರಿಮೆಣಸನ್ನು ನಾವು ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟು ನಾವು ಅದನ್ನ ಬೆಳೆಸ್ತಾ ಇದ್ದೀವಿ. ಅಂದ್ರೆ ಈಗ ಕಾಫಿನಲ್ಲಿ ಯಾವ ರೀತಿ ಕಾಫಿನ ಬೆಳೀತಾ ಇದ್ದೀರ ನೀವು? ನಮ್ಮಲ್ಲಿ ರೋಬಸ್ಟ ಕಾಫಿಯನ್ನ ನಾವು ಬೆಳೆಸ್ತಾ ಇದ್ದೀವಿ. ರೋಬಸ್ಟ್ ರೋಬಸ್ಟದಲ್ಲಿ ಬೇರೆ ಬೇರೆ ಸೆಲೆಕ್ಷನ್ಸ್ ಇದೆ. ನಮ್ದು ತಂದೆಯವರ ಕಾಲದಲ್ಲಿ ಮಾಡಿರುವಂತದ್ದು ಕಾಫಿ ಪೆರೆಡೇನಿಯಾ ಅಂತೇಳಿ, ನಂತರದ ದಿನಗಳಲ್ಲಿ ಮಾಡಿದ ತೋಟದಲ್ಲಿ ಸೆಲೆಕ್ಷನ್ 274 ಅಂತ ಇದೆ, ನಂತರ ಕಾಂಜೆನ್ಸಿಸ್ ಅಂತ ಅದು ಸ್ವಲ್ಪ ಏರಿಯಾದಲ್ಲಿ ಇದೆ, ಮತ್ತೆ ಈಗ ದ್ವಾರ್ಫ್ ಅಂತೇಳಿ ಇನ್ನೊಂದು ವೆರೈಟಿ ಇದೆ, ಅದನ್ನ ಕೂಡ ಒಂದು ಸ್ಯಾಂಪಲ್ ಗಾಗಿ ಕೆಲವು ಕಡೆ ನಾವು ಹಾಕಿ ನಾವು ಬೆಳೆಸ್ತಾ ಇದ್ದೀವಿ. ಹಾಗೆ ಮೇನ್ ನಮ್ದು ರೋಬಸ್ಟ. ಅಂದ್ರೆ ಈಗ ಪೆರೆಡೇನಿಯಾ ಅಂತ ಹೇಳಿರಲ್ಲ, ಅದರ ವೈಶಿಷ್ಟ್ಯ ಏನು ಅಂತೀರಿ? ಪೆರಿಡೇನಿ ಅನ್ನೋದು ಅದು ಹಳೆಯ ಕಾಲದ ರೋಬಸ್ಟ. ಅದೇ ಆವಾಗ ರೋಬಸ್ಟ ಕಾಫಿ ಇಂಟ್ರೊಡ್ಯೂಸ್ ಆಯಿತು, ಆವಾಗ ಪೆರಿಡೇನಿಯಾ ಕಾಫಿ ಅದು ಸ್ವಲ್ಪ ದೊಡ್ಡದಾಗಿ ಬೆಳೆಯುವಂತ ಒಂದು ವೈಶಿಷ್ಟ್ಯ ಇರುವಂತ ಒಂದು ಗಿಡ, ಹರಡಿ ಬೆಳೆಯುವಂತ ಹರಡಿ ಬೆಳೆಯುವಂತದ್ದು. ಮತ್ತು ಇಳುವರಿ ದೃಷ್ಟಿಯಿಂದ ಹೇಗೆ ಅಂತೀರಿ? ಇಳುವರಿ ಚೆನ್ನಾಗಿ ಬರುತ್ತೆ. ಅಂದ್ರೆ ಈಗ ಬೇರೆ ಬೇರೆ ಈಗ ಸಂಶೋಧನೆಯಲ್ಲಿ ಬೇರೆ ಬೇರೆ ತಳಿಗಳನ್ನ ಈಗ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ, ಹೆಚ್ಚಿನ ಇಳುವರಿ ಬರುವಂತಹದ್ದು ಎಲ್ಲೆಲ್ಲಿ ಅದು ಇದೆ ಅದು ಕೂಡ ಉತ್ತಮವಾಗಿ ಅದು ಇಳುವರಿ ಕೊಡ್ತಾ ಇದೆ. ಇನ್ನು ಗಿಡಗಳು ಇದಾವೆ ನಿಮ್ಮಲ್ಲಿ? ಇದೆ. ಮತ್ತೆ 274 ಅಂತ ಹೇಳಿರಿ, 274. ಹೌದು. ಅದು ಹೇಗೆ? ಅದು ಕೂಡ ನಂತರದ ವರ್ಷಗಳಲ್ಲಿ ಕಾಫಿ ಮಂಡಳಿಯವರು ಅಭಿವೃದ್ಧಿಪಡಿಸಿರುವಂತಹದ್ದು, ಅದು ಕೂಡ ನಮ್ಮ ಪರಿಸರಕ್ಕೆ ತುಂಬಾ ಚೆನ್ನಾಗಿ ಸ್ಪಂದಿಸ್ತಾ ಇದೆ ಮತ್ತು ಒಳ್ಳೆ ಇಳುವರಿಯನ್ನು ಕೂಡ ಕೊಡ್ತಾ ಇದೆ. ಮತ್ತೆ ಕಾಂಜೆನ್ಸಿನ್ಸ್, ಕಾಂಜೆನ್ಸಿನ್ಸ್ ಅಂತ ಹೇಳೋದು ಅದು C x R ಅಂತಲೂ ಕೂಡ ಅದನ್ನ ಹೇಳ್ತೀವಿ. ಅದು ಅಷ್ಟು ಬೇರೆ ಈಗ ಪೆರಿಡಿನಿಯಾ 274 ಅಷ್ಟು ಎತ್ತರವಾಗಿ ಮತ್ತು ಅಗಲವಾಗಿ ಬೆಳೆಯೋದಿಲ್ಲ, ಅದು ಸ್ವಲ್ಪ ಅಡಕವಾಗಿ ಮತ್ತು ಇಳುವರಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಈ ಕಾರಣಕ್ಕಾಗಿ ಬೇರೆ ಬೇರೆ ತಳಿಗಳನ್ನ ನಾವು ಈಗ ಎಲ್ಲ ಟ್ರಯಲ್ ಬೇಸಿಸ್ ಅಲ್ಲಿ ನಾವು ಪ್ರತಿಯೊಂದನ್ನು ಮಾಡಿ ಅದನ್ನ ಬೆಳೆಸ್ತಾ ಇದ್ದೇವೆ. ಮತ್ತೆ ಈ ಡ್ವಾರ್ಫ್ ರೋಬಸ್ಟ್ ಅಂತ ಹೇಳಿದ್ರಿ, ಅದನ್ನು ಹಾಕೊಂಡಿದ್ದೀವಿ. ಹಾ, ಡ್ವಾರ್ಫ್ ವೆರೈಟಿ ಅಂದ್ರೆ ಅದರ ಹೆಸರೇ ಹೇಳುವ ಹಾಗೆ ಅದು ಕುಬ್ಜವಾಗಿ ಬೆಳೆಯುವಂತದ್ದು. ಅಂದ್ರೆ 2ನೇ ವರ್ಷದಿಂದಲೇ ಅದು ಫಸಲು ನೀಡುವಂತ ಒಂದು ಬೆಳೆ. ಈಗ ನಾವು ಬೇರೆ ಕಾಫಿ ವೆರೈಟಿಲಿ ಏನಾಗುತ್ತೆ ಅಂದ್ರೆ ಪೆರಿಡೇನಿ ಅಥವಾ ಎಷ್ಟು ಸೆವೆನ್ ಅದರಲ್ಲಿ ಎಲ್ಲ ಸುಮಾರು 7-8 ವರ್ಷಗಳವರೆಗೆ ನಾವು ಫಸಲಿಗೆ ಕಾಯ್ಬೇಕಾಗುತ್ತೆ. ಇದು 2ನೇ ವರ್ಷದಲ್ಲೇ ಒಂದು ಮಿನಿಮಮ್ ಕ್ರಾಪ್ ಅನ್ನು ಕೊಡುತ್ತೆ, ಮತ್ತೆ ನಂತರದ ವರ್ಷಗಳಲ್ಲಿ ಇದು ಒಳ್ಳೆಯ ಇಳುವರಿಯನ್ನು ಕೊಡುತ್ತೆ. ಮತ್ತು ಅದು ಒಂದು ಎಕರೆಯಲ್ಲಿ ನಾವು ಬೇರೆ ತಳಿಗಳಲ್ಲಿ ಈಗ 10-10 ಅಡಿಗಳ ಅಂತರದಲ್ಲಿ ನಾವು ಗಿಡ ನೆಡುವ ಬದಲು ಈ ಕುಬ್ಜ ವೆರೈಟಿ ನಾವು 6-6 ಅಡಿಗೆ ನೆಡಬಹುದು. ಹಾಗೆ 8 ಗಿಡಗಳ ಸಂಖ್ಯೆಯನ್ನು ನಾವು ಒಂದು ಎಕರೆಯಲ್ಲಿ ಹೆಚ್ಚಿಸಿಕೊಳ್ಬಹುದು. ಸೊ ಅದು ಬ್ಯಾಲೆನ್ಸ್ ಆಗುತ್ತೆ, ನಾವು ದೊಡ್ಡ ಗಿಡಕ್ಕೆ ಈ ಗಿಡಕ್ಕೆ, ಮತ್ತೆ ಇದು ಕೆಲಸ ಮಾಡಲಿಕ್ಕೂ ಕೂಡ ಸುಲಭ. ಈ ಹೂ ಬರೋದಕ್ಕೆ ವ್ಯವಸ್ಥೆ ಮಾಡಿಕೊಡೋದು ಬಹಳ ಮುಖ್ಯ. ಹೌದು. ನೀವು ಒಂದು ವೇಳೆ ಮಾರ್ಚ್ ತಿಂಗಳಲ್ಲಿ ಮಳೆ ಬಂತು ಅಂದರೆ ಸ್ವಾಭಾವಿಕವಾಗಿ ಹೂವಾಗುತ್ತೆ, ಮತ್ತೆ ಒಂದು ವೇಳೆ ಮಳೆ ಬರಲಿಲ್ಲ ಅಂದಾಗ ಏನು ವ್ಯವಸ್ಥೆಗಳು ಮಾಡ್ಕೊಂಡಿದ್ದೀರಾ? ಕಾಫಿಯಲ್ಲಿ ಹೂ ಬರುವಂಥ ಒಂದು ಪ್ರಕ್ರಿಯೆ ಏನಿದೆ ಅದು ತುಂಬಾ ಮುಖ್ಯವಾಗಿರುವಂತಹದ್ದು, ಯಾಕೆಂದ್ರೆ ಅದರಿಂದಲೇ ನಮ್ಗೆ ಮುಂದಿನ ಫಸಲು ನಿರ್ಧಾರ ಆಗುವಂತಹದ್ದು. ಸೊ ನಾವು ಪೂರ್ವ ಕಾಲದಲ್ಲಿ ಏನಾಗಿತ್ತು ಅಂದ್ರೆ ನಾವು ಮಳೆಯನ್ನೇ ಅವಲಂಬಿತವಾಗಿದ್ವಿ. ಕೆಲವು ಸಲ ಮಳೆ ಸರಿಯಾಗಿ ಬರಬಹುದು ಅಥವಾ ಕೆಲವು ಸಲ ಮಳೆ ಕೈಕೊಡುವಂತಹ ಸಂದರ್ಭಗಳು ಮಧ್ಯದಲ್ಲಿ ಇತ್ತು. ನಂತರದ ದಿನಗಳಲ್ಲಿ ಅದಕ್ಕೂ ಕೂಡ ನೀರಾವರಿ ವ್ಯವಸ್ಥೆಯು ಬಂತು. ಈಗ ಪ್ರತಿಯೊಬ್ಬರು 90% ರೈತರು ಈಗ ನೀರಾವರಿ ಮೂಲಕ ಹೂವನ್ನ ಪಡೆಯುವಂತ ಒಂದು ವ್ಯವಸ್ಥೆಗೆ ಬಂದಿದ್ದಾರೆ. ನಾನು ಕೂಡ ನೀರಾವರಿಗಾಗಿ ನಮ್ಮ ಗದ್ದೆಯಲ್ಲಿ ಕೆರೆಯನ್ನ ಮಾಡಿ ಕೆರೆಯಲ್ಲಿ ನೀರು ತುಂಬಿಸಿಕೊಂಡು ಆ ಕೆರೆಯಿಂದ ನಾವು ಫೆಬ್ರವರಿ ಎಂಡ್ ಅಥವಾ ಮಾರ್ಚ್ ಫಸ್ಟ್ ವೀಕ್ ಅಲ್ಲಿ ನಾವು ಹೂ ಮಳೆ ಅಂತೇಳಿ ಅಂದ್ರೆ ಬ್ಲಾಸಮ್ ಇರಿಗೇಷನ್ ಅಂತ ಒಂದು ಮಾಡ್ತೀವಿ. ಅದಾಗಿ 15 ದಿನಗಳ ನಂತರ ಬ್ಯಾಕಿಂಗ್ ಇರಿಗೇಷನ್ ಅಂತ ಪುನಃ ಮಾಡಬೇಕಾಗುತ್ತೆ. ಇದು ಬಹುಮುಖ್ಯವಾದಂತ ಒಂದು ಕಾಫಿ ಕೃಷಿಯಲ್ಲಿ ಈ ನೀರಾವರಿ ಅಥವಾ ಮಳೆಯಿಂದ ಹೂ ಪಡೆಯುವುದು ಬಹುಮುಖ್ಯವಾದ ಒಂದು ಕೆಲಸ ಅದು. ಮತ್ತೆ ಅದಕ್ಕೋಸ್ಕರ ಈ ತುಂತುರು ನೀರಾವರಿ ವ್ಯವಸ್ಥೆ ಏನಾದ್ರು ಮಾಡ್ಕೊಂಡಿದ್ದೀರಾ, ಸ್ಪ್ರಿಂಕ್ಲರ್ ಅಂತಾರಲ್ಲ? ಹೌದು, ಸ್ಪ್ರಿಂಕ್ಲರ್ ಇರಿಗೇಷನ್ ನಮ್ಮಲ್ಲಿ ಚಾಲ್ತಿಯಲ್ಲಿ ಇರೋದು. ಕೆಲವು ಅಪರೂಪದಲ್ಲಿ ಕೆಲವು ರೈತರು ಈ ಹನಿ ನೀರಾವರಿ ಅಂದ್ರೆ ಡ್ರಿಪ್ ಇರಿಗೇಷನ್ ಅನ್ನು ಕೂಡ ಮಾಡಿ, ಹಾಗೆ ಕೆಲವು ತಾಂತ್ರಿಕ ಸಮಸ್ಯೆಗಳು ಇರೋದ್ರಿಂದ ಮತ್ತು ಅದರ ಬಗ್ಗೆ ಹೆಚ್ಚಿನ ನಿಗಾ ವಹಿಸಬೇಕಾಗಿರೋದ್ರಿಂದ ಅದರಲ್ಲಿ ಎಲ್ಲರೂ ತೊಡಗಿಸಿಕೊಂಡಿಲ್ಲ ಅಂತ ಕಾಣುತ್ತೆ. ಅಂದ್ರೆ ನಾನು ಕೂಡ ಅದರ ಬಗ್ಗೆ ಇನ್ನು ಗಮನ ಹರಿಸಿ ಸ್ಪ್ರಿಂಕ್ಲರ್ ಬಳಸ್ತೀವಿ. ನಾವು ಸ್ಪ್ರಿಂಕ್ಲರ್ ಇರಿಗೇಷನ್ ಅಲ್ಲೇ ಹೂವನ್ನ ಹರಳಿಸ್ತಾ ಮಾಡ್ತಾ ಇದ್ದೀವಿ. ಅಂದ್ರೆ ಅದು ಒಂದ್ ರೀತಿ ಮಳೆ ರೀತಿಯಲ್ಲಿ ಇರುತ್ತೆ ಸ್ಪ್ರಿಂಕ್ಲರ್ ಆಗಿರುತ್ತೆ. ಹೌದು, ಮತ್ತೆ ಅದಕ್ಕೆ ಸಾಕಷ್ಟು ನೀರನ್ನು ಕೂಡ ಸಂಗ್ರಹಣೆ ಮಾಡ್ಕೊಂಡಿರ್ತಾರೆ ಪ್ರತಿ ವರ್ಷ. ಹೌದು, ನಿಮ್ಮ ಕೆರೆ ಸಾಕಾಗುತ್ತೆ? ಅದಕ್ಕೆ ಸಾಕಾಗುತ್ತೆ. ಅದು ನಮ್ಗೆ ಇರುವ ಎಕರೆಗೆ ಎಷ್ಟು ನೀರು ಬೇಕು ಅಂತ ಹೇಳುವ ಅಂದಾಜಿನಲ್ಲೇ ನಾವು ಕೆರೆಯನ್ನು ಮಾಡ್ಕೊಂಡಿರ್ತೀವಿ. ಸೊ ಆ ಪ್ರಕಾರನೇ ನಾವು ಅದನ್ನ ಮಾಡ್ತೇವೆ. ಈಗ ಹೂ ಮಳೆ ನಾವು ಕೊಡಬೇಕಲ್ಲ ಮಾರ್ಚ್ ತಿಂಗಳಲ್ಲಿ, ಅದಕ್ಕೆ ಗಿಡನ ಯಾವ ರೀತಿ ತಯಾರು ಮಾಡಿರ್ಬೇಕಾಗತ್ತೆ? ಗಿಡ ಕಪಾತು ಇದೆಲ್ಲ ಏನು ಮಾಡಬೇಕಾಗತ್ತ? ಇಲ್ಲ, ನಾವು ಕಾಫಿ ಕುಯ್ದು ಆಗಿದ್ರೆ ಒಳ್ಳೆಯದು. ಈಗ ಯಾವಾಗ ಹೂಗಾಗಿ ನಾವು ನೀರಾವರಿಯನ್ನು ಮಾಡ್ತೇವೆ ಅದಕ್ಕೆ ಮೊದಲು ನಮ್ಮ ಕಾಫಿ ಕೊಯ್ಲು ಕೆಲಸ ಜನವರಿ ಫೆಬ್ರವರಿಯಲ್ಲಿ ಕೊಯ್ಲು ಮುಗಿದಿರಬೇಕು. ಈಗ ಹೆಚ್ಚಿನ ಭಾಗದಲ್ಲಿ ಅದು ಮುಗಿದಿರುತ್ತೆ. ನಂತರ ಈಗ ನಾವು ಗಿಡ ಕಪಾತು ಅಂತ ನೀವೇನು ಹೇಳಿದ್ರಿ, ಅದು ನಮಗೆ ಸ್ವಲ್ಪ ಮಣ್ಣಿನಲ್ಲಿ ತೇವಾಂಶ ಇರುವಾಗಲೇ ನಾವು ಆ ಗಿಡ ಕಪಾತನ್ನು ಮಾಡಬೇಕಾಗುತ್ತೆ. ಹಾಗಾಗಿ ನಾವು ನೀರಾವರಿ ಮಾಡೋದಕ್ಕೆ ಮೊದಲು ತುಂಬ ಮೊದಲಲ್ಲ, ಸ್ವಲ್ಪ ಟೈಮ್ ಮೊದಲು ಅದನ್ನು ಮಾಡಿಕೊಳ್ಬಹುದು, ಒಂದು ವಾರ ಮುಂಚೆ ಅಂತ ಹೇಳ್ಬೋದು. ಅಂದ್ರೆ ಅದು ಮಾಡಿನೇ ಮಾಡಬೇಕು ಅಂತೇನಿಲ್ಲ, ಆದ್ರೆ ತೇವಾಂಶ ಇರಬೇಕು. ತೇವಾಂಶ ಇರುವಾಗ ಕಪಾತು ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಹೊಸ ಚಿಗುರುಗಳು ಬರೋದು ಅಥವಾ ನಾವು ಎಲ್ಲಿ ಬೇರೆ ರೆಕ್ಕೆಗಳು ಬರಲಿಕ್ಕೆ ಅವಕಾಶ ಮಾಡಿದ್ರೆ ಅಲ್ಲಿ ಬೇರೆ ರೆಕ್ಕೆಗಳು ಬರುವಂತ ಅವಕಾಶಗಳು ಜಾಸ್ತಿ ಇರುತ್ತೆ. ಇಲ್ಲದಿದ್ರೆ ತೇವಾಂಶ ಕಡಿಮೆ ಇದ್ರೆ ಒಣಗೋಗುತ್ತೆ ಅಲ್ಲಿಗೆ ಅಂತ ಹೇಳಿ ಗಿಡನೇ. ಸ್ವಲ್ಪ ತೇವಾಂಶ ಇರುವಾಗನೇ ಕಪಾತು ಮಾಡಬೇಕು ಅಂತೇಳಿ. ಗಿಡ ಕಪಾತು ಅಂದ್ರೆ ಏನೇನು ಮಾಡಬೇಕಾಗತ್ತೆ? ಗಿಡ ಕಪಾತು ಅಂತ ಹೇಳೋದು ನಾವು ಈಗ ಕಾಫಿ ಕುಯ್ಲು ಆದ್ಮೇಲೆ ನಮಗೆ ಅವಶ್ಯಕತೆ ಇಲ್ಲದಿರುವಂತ ಕೆಲವು ರೆಕ್ಕೆಗಳು ಅಥವಾ ನಾನ್ ಪ್ರೊಡಕ್ಟಿವ್ ಬ್ರಾಂಚಸ್ ಅಂತ ಹೇಳ್ತೀವಿ, ಯಾವ ಫಸಲು ಕೊಡಲಿಕ್ಕೆ ಆಗದೇ ಇರುವಂತ ರೆಕ್ಕೆಗಳು ಮತ್ತು ಅಡ್ಡದಿಡ್ಡಿಯಾಗಿ ಹೋಗುವಂತ ರೆಕ್ಕೆಗಳು ಮತ್ತೆ ಕಂಬ ಚಿಗುರು ಅಂತ ಹೇಳ್ತೀವಿ, ಇದನ್ನೆಲ್ಲ ತೆಗಿಬೇಕಾಗುತ್ತೆ. ನಮಗೆ ಮುಂದಿನ ವರ್ಷಕ್ಕೆ ಫಸಲು ಕೊಡುವಂತ ರೆಕ್ಕೆಗಳು ಮತ್ತು ಅದರಿಂದ ಬೇರೆ ರೆಕ್ಕೆಗಳು ಹುಟ್ಟಿಕೊಳ್ಳುವಂತದನ್ನ ನಾವು ಇಟ್ಟುಕೊಂಡು ಮೇನ್ ಆಗಿ, ಯಾಕೆಂದ್ರೆ ಇದು ಚೆನ್ನಾಗಿ ಗಾಳಿ ಮತ್ತು ಬೆಳಕು ಗಿಡದ ಒಳಗಡೆ ಬರುವ ಹಾಗೆ ಮಾಡಬೇಕಾಗುತ್ತೆ. ಸಾಧಾರಣವಾಗಿ ಗಾಳಿ ಮತ್ತು ಬೆಳಕು ಒಂದು ಗಿಡಕ್ಕೆ ಬುಡದವರೆಗೆ ಹೋಗುವಾಗೆ ಗಿಡ ಇರಬೇಕು ಅಂತ ಹೇಳೋದು. ಜೊತೆಗೆ ನೆತ್ತಿ ಬಿಡಿಸೋದು ಅಂತ ಹೇಳ್ತಾರೆ, ನೆತ್ತಿ ಬಿಡಿಸೋದು ಅಂತ ಹೇಳೋದು ಅದು ಸೆಂಟ್ರಿಂಗ್ ಅಂತ ಹೇಳ್ತೀವಿ ನಾವು. ನೆತ್ತಿಯಿಂದ ಅದರ ಬುಡಕ್ಕೆ ಸ್ವಲ್ಪ ಬೆಳಕು ಬೀಳುವಂತ ಒಂದು ವ್ಯವಸ್ಥೆ ಮಾಡಿಕೊಡ್ಲಿಕ್ಕಾಗಿ ನೆತ್ತಿ ಬಿಡಿಸೋದು ಅಂತ ಹೇಳ್ತೀವಿ. ಅದು ಕೂಡ ವಿಪರೀತವಾಗಿ ನೆತ್ತಿ ಬಿಡಿಸೋದು ಕೂಡ ಅದು ಒಳ್ಳೆಯದು, ಸಮಂಜಸ ಅಲ್ಲ. ಅದು ಎಷ್ಟು ಬೇಕೋ ಅಷ್ಟು, ಎಷ್ಟು ಬೇಕೋ ಅಷ್ಟು ಸ್ವಲ್ಪ, ಅದು ನಾನು ಆಗ್ಲೇ ಹೇಳಿದಾಗೆ ಅದು ಸ್ವಲ್ಪ ಗಾಳಿ ಸ್ವಲ್ಪ ಬೆಳಕು ಅದು ನೆತ್ತಿಯಿಂದ ಕೆಳಗೆ ಬೀಳುವ ಹಾಗೆ ಮಾಡಿದ್ರೆ ಸಾಕಾಗುತ್ತೆ. ಅಂದ್ರೆ ಗಿಡಕಪಾತ್ ಮಾಡುವಾಗ ಅದನ್ನು ಮಾಡಬಹುದಾ? ಇದೆಲ್ಲ ಗಿಡಕಪಾತಿಗೆ ಸೇರಿರುವಂತಹದ್ದು, ನಾವು ನೆತ್ತಿ ಬಿಡಿಸುವಂತದ್ದು ಮತ್ತೆ ಬೇರೆ ಬೇಡದ ರೆಕ್ಕೆಗಳನ್ನು ಕತ್ತರಿಸುವುದು ಅದೆಲ್ಲವೂ ಕೂಡ ಗಿಡಕಪಾತ್ ಅಂತಲೇ ಇಳಿಸ್ಕೊಳ್ಳುವಂತದ್ದು. ಇನ್ನೊಂದು ಮುಖ್ಯವಾದ ಅಂಶ ಅಂದ್ರೆ ಕೊಡಗು ಜಿಲ್ಲೆಯಲ್ಲಿ ನಾವು ತೆಗೆದುಕೊಂಡಾಗ ಹೆಚ್ಚು ಮಳೆ ಬರೋದ್ರಿಂದ ಮಣ್ಣು ಆಮ್ಲೀಯ ಆಗುತ್ತೆ, ಅಸಿಡಿಟಿ ಬರುತ್ತೆ ಅಂತ ಹೇಳ್ತಾರೆ. ಹೌದು, ಅದಕ್ಕೆ ಸುಣ್ಣ ಯಾವಾಗ ಹಾಕಬೇಕಾಗತ್ತೆ? ಹಾಕೋದಾದ್ರೆ ಸುಣ್ಣ ನಾವು ಈ ಸಾಲ್ಟ್ ಟೆಸ್ಟಿಂಗ್ ಅಂತ ಒಂದು ಮಾಡಿ ಅದರಲ್ಲಿ ಆಮ್ಲೀಯ ಪ್ರಮಾಣ ಎಷ್ಟಿದೆ ಅಂತ ಗೊತ್ತು ಮಾಡಿದ ಮೇಲೆ ಅವರೇ ರೆಕಮೆಂಡ್ ಮಾಡ್ತಾರೆ. ಈಗ ನಾವು ಎಲ್ಲಿ ಸಾಲ್ಟ್ ಟೆಸ್ಟಿಂಗ್ ಮಾಡ್ತೀವಿ ಅವರು pH ವ್ಯಾಲ್ಯೂ ಅಂತ ಇರುತ್ತೆ, ಆಮ್ಲೀಯ ಅಂಶವನ್ನ ಅವರು ಕಂಡುಹಿಡಿದು ಅದಕ್ಕೆ ಸರಿಯಾಗಿ ಲೈಮ್ ಅಪ್ಲಿಕೇಶನ್ ಅವರು ರೆಕಮೆಂಡ್ ಮಾಡ್ತಾರೆ, ಇಷ್ಟು ಕೆಜಿ ಅಂತಿಂತ ಪ್ರದೇಶಕ್ಕೆ ಇಷ್ಟು ಕೆಜಿ ಸುಣ್ಣವನ್ನ ಹಾಕಬೇಕು. ಮಣ್ಣು ಪರೀಕ್ಷೆ ಮಾಡ್ತಾರೆ, ಆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಸುಣ್ಣ ಹಾಕುವುದು ಬಹಳ ಉತ್ತಮ. ಅಂದ್ರೆ ನೀವು ಮಣ್ಣು ಪರೀಕ್ಷೆ ಮಾಡಿಸ್ತಾ ಇರ್ತೀರಿ? ಹೌದು, ನಾವು ಕೂಡ 2 ವರ್ಷಕ್ಕೊಂದ್ಸಲ ಮಣ್ಣು ಪರೀಕ್ಷೆ ಮಾಡಿ ಅದರ ಪ್ರಕಾರ ನಾವು ಸುಣ್ಣ ಹಾಕ್ತಾ ಇದ್ದೇವೆ. ನೀವು ಎರಡು ವರ್ಷಕ್ಕೊಂದು ಸರಿ ಮಾಡಿಸ್ತಲೇ ಇದೆ? ಹೌದು. ಅದು ಬಹಳ ಒಳ್ಳೇದೇ ಆಗುತ್ತಾ ಬೆಳಗ್ಗೆ? ಹೌದು, ಇಲ್ಲದ ನಾವು ಬ್ಲೈಂಡ್ ಆಗಿ ನಾವು ಎಲ್ಲೆಲ್ಲೋ ಅವಶ್ಯಕತೆ ಇಲ್ಲದಲ್ಲಿಯೂ ಕೂಡ ಸುಣ್ಣ ಹಾಕುವುದು ಅಥವಾ ಅವಶ್ಯಕತೆಗೆ ಹೆಚ್ಚಾಗಿ ಹಾಕುವುದು ಅಥವಾ ಅವಶ್ಯಕತೆ ಇಲ್ಲಿ ಹಾಕದೇ ಇರುವುದು ಕೂಡ ಅದು ಪ್ರಯೋಜನ ಆಗೋದಿಲ್ಲ ಅಂತೇಳೋ ಒಂದು ಕಾರಣಕ್ಕಾಗಿ ವೈಜ್ಞಾನಿಕವಾಗಿ ನಾವು ನೋಡೋದಾದ್ರೆ ಅದನ್ನ ಸಾಲ್ಟ್ ಟೆಸ್ಟ್ ಮಾಡಿಯೇ ಮಾಡುವುದು ಉತ್ತಮವಾದದ್ದು. ಅಂದ್ರೆ ವರ್ಷದ ಯಾವ ಕಾಲದಲ್ಲಿ ಸುಣ್ಣ ಹಾಕೋದು ಒಳ್ಳೇದು ಅಂತೀರಿ? ಮಳೆಗೆ ಪೂರ್ವದಲ್ಲಿ, ಅಂದ್ರೆ ಸಾಧಾರಣ ಜನವರಿ ಫೆಬ್ರವರಿ ತಿಂಗಳಲ್ಲಿ ಫಸಲು ಕೊಯ್ದಾದ್ಮೇಲೆ ಮಾಡ್ತೀವಿ. ಯಾಕೆಂತ ಹೇಳಿದ್ರೆ ಅದು ಮಾಡಿದ್ಮೇಲೆ ಸುಮಾರು 90 ದಿನಗಳವರೆಗೆ ನಾವು ಬೇರೆ ಕೆಮಿಕಲ್ ಮೆನ್ಯೂರ್ ಅನ್ನ ಬಳಸಲಿಕ್ಕೆ ಕೂಡುದು. ಸೊ ಆ ಕಾರಣಕ್ಕಾಗಿ ಅದು ಮೇ ಜೂನ್ ತಿಂಗಳಲ್ಲಿ ಕೆಮಿಕಲ್ ಮೆನ್ಯೂರ್ ಮಾಡೋದ್ರಿಂದ ರಾಸಾಯನಿಕ ಗೊಬ್ಬರವನ್ನು ಬಳಸೋದ್ರಿಂದ ಅದಕ್ಕೆ ಮುನ್ನ ಅಂದ್ರೆ ಒಂದು ಜನವರಿ ಫೆಬ್ರವರಿ ತಿಂಗಳಲ್ಲಿ ಸುಣ್ಣವನ್ನು ಹಾಕಬೇಕಾಗುತ್ತೆ. ಅದು ಕೂಡ ಸ್ವಲ್ಪ ತೇವಾಂಶ ಇರಬೇಕು ಅಂತ ಹೇಳಿದ್ರೆ, ಹೇಗೂ ನಾವು ಕಾಫಿಗೆ ನೀರಾವರಿ ಮಾಡೋದ್ರಿಂದ ಹೂ ಮಳೆ ಅಂತ ಮಾಡೋದ್ರಿಂದ ಆ ಸಮಯದಲ್ಲಿ ಆಟೋಮೆಟಿಕ್ ಆಗಿ ಅದಕ್ಕೆ ತೇವಾಂಶ ಬರುತ್ತೆ ಅಂತೇಳಿ ಒಂದು ಗ್ಯಾರಂಟಿಯಲ್ಲಿ ನಾವು ಆ ಟೈಮಲ್ಲಿ ಹಾಕ್ತೇವೆ. ಇನ್ನು ಈಗ ನೆರಳನ್ನು ನಾವು ಸ್ವಲ್ಪ ತೆಗಿಬೇಕಾಗುತ್ತೆ ಮರದ್ದು. ಹೌದು, ಅದನ್ನು ಯಾವಾಗ ಮಾಡ್ತೀರಾ? ನೆರಳನ್ನು ನಾವು ಮಳೆಗೆ ಪೂರ್ವದಲ್ಲಿ ಸ್ವಲ್ಪ ನೆರಳನ್ನು ನಾವು ತೆಗಿಬೇಕಾಗುತ್ತೆ. ಲೈಟ್ ಶೇಡ್ ನಮಗೆ ರೋಬಸ್ಟಕ್ಕೆ ಬೇಕು ಅಂತ ಹೇಳ್ತೇವೆ. ಅದನ್ನು ನಾವು ಎಲ್ಲೆಲ್ಲಿ ಜಾಸ್ತಿ ನೆರಳಿದೆ ಅಂತಲ್ಲಿ ಸ್ವಲ್ಪ ರೆಗ್ಯುಲೇಷನ್ ವರ್ಕ್ ಮಾಡಬೇಕಾಗುತ್ತೆ. ಎಷ್ಟು ಬೇಕಾ ಅದು ಅವರವರ ತೋಟದಲ್ಲಿ ಎಷ್ಟೆಷ್ಟು ನೆರಳಿನ ಮರ ಇರುತ್ತೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಜಾಸ್ತಿ ಮರ ಇರುವಲ್ಲಿ ಸ್ವಲ್ಪ ಜಾಸ್ತಿ ತೆಗಿಬೇಕಾಗುತ್ತೆ, ಕಡಿಮೆ ಮರ ಇರುವಲ್ಲಿ ಸ್ವಲ್ಪ ಕಡಿಮೆ ತೆಗೆದ್ರೆ ಸಾಕಾಗುತ್ತೆ. ಅರೇಬಿಕಕ್ಕಾದ್ರೂ ಸ್ವಲ್ಪ ನೆರಳು ಜಾಸ್ತಿ ಬೇಕಾಗುತ್ತೆ, ರೋಬಸ್ಟಕ್ಕಿಂತ ಸ್ವಲ್ಪ ಜಾಸ್ತಿ ಅರೇಬಿಕಕ್ಕೆ ಬೇಕಾಗುತ್ತೆ. ರೋಬಸ್ಟಕ್ ಸ್ವಲ್ಪ ಜಾಸ್ತಿ ಬಿಸಿಲಿದ್ರು ನಡಿಬಹುದು ಅಂತ. ಹೌದು, ಅದನ್ನ ನೋಡಿಕೊಂಡು ಮಾಡ್ತಾ ಇರಬೇಕಾಗುತ್ತೆ. ಹೌದು, ಯಾಕಂದ್ರೆ ಮರಗಳು ಬಹಳ ಎತ್ತರ ಇರ್ತವೆ, ಸ್ವಲ್ಪ ಖರ್ಚು ಜಾಸ್ತಿ ಬರುತ್ತೆ ಅದು. ಹೌದು, ಮತ್ತೆ ಆ ಕೊಂಬೆಗಳೆಲ್ಲ ಬಿದ್ದಾಗ ಗಿಡಗಳಿಗೂ ತೊಂದರೆ ಆಗ್ಬಹುದು. ಸ್ವಲ್ಪ ಆಗುತ್ತೆ. ಕಾಫಿ ಕೃಷಿ ಅಂದ್ರೆ ಇದೆಲ್ಲ ಸರ್ವೇ ಸಾಮಾನ್ಯ, ಅದು ಅದೊಂದು ದೈವ ಕೃಪೆ ಅಂತ ಹೇಳ್ಬಹುದು. ನಾವು ಎಷ್ಟೇ ಗಿಡಕ್ಕೆ ತೊಂದರೆ ಮಾಡಿದ್ರು ಅದು ಪುನಃ ಚಿಗುರು ಬಂದು ಪುನಃ ಬೆಳೀತದೆ. ಸೊ ಅದೊಂದು ಕಾಫಿಲಿ ಗುಣ ಇರೋದ್ರಿಂದ ಸಾಧಾರಣದ ಡ್ಯಾಮೇಜ್ಗೆಲ್ಲ ನಾವು ಅಷ್ಟು ತಲೆಗೆಡಿಸ್ಕೊಳ್ಬೇಕಾಗಿಲ್ಲ. ಇನ್ನು ಗೊಬ್ಬರ ಯಾವ್ಯಾವ ಕೊಡ್ತೀರಾ ಕಾಫಿ ಬೆಳೆಗೆ? ಗೊಬ್ಬರ ನಾವು ಅದನ್ನು ಈಗ ನಾವು ಏನು ವರ್ಷಕ್ಕೆ ಶಿಫಾರಸು ಇರುತ್ತೆ ಅದನ್ನು ನಾವು ಅತಿ ಹೆಚ್ಚು ಬಾರಿ ಕೊಡುವುದು ಒಳ್ಳೆಯದು. ಶಿಫಾರಸು ಮಾಡಿದಂತ ಒಂದು ಗೊಬ್ಬರವನ್ನು ಎಷ್ಟು ಸಲ ಬೇಕಾದರೂ ಕೊಡಬಹುದು, ಅಂದ್ರೆ ಮಣ್ಣಿನಲ್ಲಿ ತೇವಾಂಶ ಇರಬೇಕು ಅಂತ. ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಕೊಡಬೇಕಾಗತ್ತೆ? ಇಲ್ಲ, ಗೊಬ್ಬರ ಕೊಡ್ಲಿಕ್ಕೆ ಮಣ್ಣು ಪರೀಕ್ಷೆಯನ್ನು ಅವಶ್ಯ ಅಂತ ಏನಿಲ್ಲ. ಅಂದ್ರೆ ನಾವು ಸುಣ್ಣದ ಲೆಕ್ಕಾಚಾರಕ್ಕೆ ನಾವು ಮಣ್ಣು ಪರೀಕ್ಷೆ ಮಾಡಿರ್ತೀವಿ, ಅದರಲ್ಲೂ ಕೂಡ ಗೊಬ್ಬರಕ್ಕೆ ಅವರು ರೆಕಮೆಂಡೇಶನ್ ಇರುತ್ತೆ ಎನ್ ಪಿ ಕೆ ಎಷ್ಟೆಷ್ಟು ಕೊಡಬೇಕು ಅಂತ ಹೇಳುವಂತದ್ದು. ಅಲ್ಲದಿದ್ರು ನಮ್ದೊಂದು ಪ್ರಾಕ್ಟೀಸ್ ಏನು ಇದೆ ಅದ್ರ ಪ್ರಕಾರ ನಾವು ಎನ್ ಪಿ ಕೆ ಅನ್ನ ಮಾಮೂಲಿಯಾಗಿ ಕೊಡ್ಬೋದು. ಅಂದ್ರೆ ಒಂದು ವರ್ಷಕ್ಕೆ ಇಷ್ಟು ಅಂತ ಹೇಳೋದನ್ನ ನಾವು ಎಷ್ಟು ಬಾರಿ ಬೇಕಾದ್ರೂ ಕೊಡ್ಬೋದು ಮಣ್ಣಿನ ತೇವಾಂಶ ನೋಡಿಕೊಂಡು. ಈಗ ನಾನು ನನ್ನ ತೋಟದಲ್ಲಿ ವರ್ಷಕ್ಕೆ 2 ಅಥವಾ 3 ಬಾರಿ ಒಟ್ಟು ಗೊಬ್ಬರವನ್ನ 2 ಅಥವಾ 3 ಬಾರಿ ನಾವು ಕೊಡ್ತೇವೆ. ಅದು ಪ್ರೀ ಮಾನ್ಸೂನ್ ಅಂತ ಅಂದ್ರೆ ಮಳೆಗಾಲಕ್ಕೆ ಪೂರ್ವದಲ್ಲಿ, ಅಂದ್ರೆ ಮೇ ಜೂನ್ ತಿಂಗಳಲ್ಲಿ ಕೊಡ್ತೇನೆ. ಹೌದು, ಮಳೆಗಾಲಕ್ಕೆ ಮುನ್ನ ಮೇ ಆಕಿರಿ ಅಥವಾ ಜೂನ್ ಮೊದಲನೇ ವಾರದಲ್ಲಿ, ಮತ್ತು ಮಳೆಗಾಲದ ಮಧ್ಯದಲ್ಲಿ ಒಂದು ಬ್ರೇಕ್ ಇರುತ್ತೆ, ಮತ್ತು ಮಳೆಗಾಲದ ನಂತರ ಏನು ಪೋಸ್ಟ್ ಮಾನ್ಸೂನ್ ಅಂತ. ಈ 3 ಅವಧಿಯಲ್ಲಿ ಕೊಡುವುದು ನಮ್ದು ಮಾಮೂಲಿಯಾಗಿ ನಡೆದು ಬಂದಿರುವಂತ ಒಂದು ಪದ್ಧತಿ. ಅಂದ್ರೆ ಈಗ ಸಾಧಾರಣವಾಗಿ ನಾವು ಈ ಪೋಷಕಾಂಶ ಕೊಡುವಾಗ ಕಳೆ ತೆಗಿಬೇಕಾಗತ್ತೆ. ಹೌದು, ಕಳೆ ಯಾವಾಗ ತೆಗಿಬೇಕಾಗತ್ತೆ? ತೋಟದಲ್ಲಿ ವರ್ಷ ಇಡೀ ಕಳೆ ಇಲ್ಲದೆ ಇರುವುದು ಒಳ್ಳೆಯದು. ನಾವು ಗೊಬ್ಬರ ಕೊಡೋ ಸಮಯದಲ್ಲಿ ನಾವು ಗೊಬ್ಬರವನ್ನ ಗಿಡದ ಒಳಗಡೆ, ಅಂದ್ರೆ ಡ್ರಿಪ್ ಸರ್ಕಲ್ ಅಂತ ಹೇಳ್ತೀವಿ, ರೆಕ್ಕೆ ಎಷ್ಟು ಬಂದಿರುತ್ತೆ ಕಾಫಿದು ಅದರದ ಒಳಗಡೆ ಗೊಬ್ಬರವನ್ನ ಹಾಕುವಂತದ್ದು. ಅದರ ಬುಡದಿಂದ 1.5 ಅಡಿಯಷ್ಟು ಹೊರಗಡೆ ಮತ್ತು ಅದರ ರೆಕ್ಕೆ ಎಲ್ಲಿವರೆಗೆ ಹೋಗಿರುತ್ತೆ ಅಷ್ಟು ಅಗಲಕ್ಕೆ ನಾವು ಗೊಬ್ಬರ ಹಾಕಬೇಕಾಗಿದೆ. ಸೊ ಅಷ್ಟು ಜಾಗವನ್ನ ನಾವು ಗೊಬ್ಬರ ಹಾಕೋದಕ್ಕೆ ಮೊದಲು ಕಳೆ ಇಲ್ಲದೆ ಇರಬೇಕಾಗುತ್ತೆ. ಮತ್ತು ಗೊಬ್ಬರ ಹಾಕಿದ ಮೇಲೆ ಅದನ್ನ ಸ್ವಲ್ಪ ಮುಚ್ಚಿಕೊಂಡ್ರೆ ನಂತರದ ಬಿಸಿಲಿಗೆ ಅದು ಆವಿಯಾಗುವುದನ್ನ ತಡೆಗಟ್ಟಬಹುದು ಅಂತಲೂ ಕ್ರಮ ಇದೆ. ಅಂದ್ರೆ 3 ಸರಿ ನೀವು ಗೊಬ್ಬರ ಕೊಡೋದ್ರಿಂದ ಒಳ್ಳೆ ಅನುಕೂಲ. 3 ಸರಿ ಕೊಡುವಾಗ್ಲೂ ನಾವು ಇದನ್ನ ಬುಡವನ್ನ ನಾವು ಅದನ್ನ ಸ್ವಚ್ಛ ಮಾಡ್ಕೊಳ್ಳೇಬೇಕು. ಅಂದ್ರೆ ನೀವು ಕೊನೆ ಸಾರಿ 3ನೇ ಸಾರಿ ಕೊಡ್ತೀರಲ್ಲ ಸೆಪ್ಟೆಂಬರ್ ತಿಂಗಳಲ್ಲಿ, ಅವಾಗ ಈ ಕಾಯಿಗಳು ಬೀಜಗಳೆಲ್ಲ ಬಲಿತಾ ಇರ್ತವೆ. ಹೌದು, ಅದು ಬಹಳ ಮುಖ್ಯ. ಹೌದು, 3 ಸರಿ ಗೊಬ್ಬರ ಕೊಡೋದೇ ಒಳ್ಳೇದು. ಹೌದು. ಇನ್ನ ಕೊನೆ ಸಾರಿ ಸಾಧಾರಣವಾಗಿ ಕೊಯ್ಲು ಮಾಡೋದಕ್ಕಿಂತ ಮುಂಚೆನೂ ಕಳೆ ತೆಗಿಬೇಕು ಅಂತಾರೆ, ನೀವು ಮಾಡ್ತೀರಾ ಅದು? ನಾವು ಈಗ ಬೇಸಿಗೆ ಕಳೆದು ಯಾವಾಗ ಮಳೆ ಪ್ರಾರಂಭ ಆಗುತ್ತೆ ಆವಾಗ ಕಳೆ ಬರಲಿಕ್ಕೆ ಶುರು ಆಗುತ್ತೆ. ಅವಾಗ ನಾವು ಸಾಧಾರಣ ಕಳೆ ಅದು ಇರಬಹುದು, ಅಂದ್ರೆ ಅದು ತುಂಬಾ ಎತ್ತರಕ್ಕೆ ಬರಬಾರ್ದು. ಆ ಕಳೆಯಲ್ಲಿ ಕೂಡ ಹೂ ಆಗಿ ಅದು ಪುನಃ ಬೇರೆ ಹೂವಾಗಿ ಬೇರೆ ಕಡೆ ಎಲ್ಲ ಸ್ಪ್ರೆಡ್ ಆಗೋ ಚಾನ್ಸ್ ಇರೋದ್ರಿಂದ ಅದಕ್ಕೆ ಮೊದಲೇ ಕಳೆ ಮಾಡ್ಕೊಳ್ ನಾವು ಕಳೆ ತೆಗೆದುಕೊಂಡಿರುವುದು ಉತ್ತಮ. ಅದು ಮತ್ತೆ ಈ ಕೊಯ್ಲು ಮಾಡ್ತಿರಲ್ಲ, ಫಸಲ್ದ, ಅದಕ್ಕಿಂತ ಮುಂಚೆನೂ ಏನಾದ್ರು ಕಳೆ ತೆಗಿಬೇಕಾಗತ್ತ ಅಥವಾ ಹೆರ್ತ ಅಂತ? ಹೌದು, ನಾವು ಈಗಾಗಲೇ ನಾವು ಈಗ ಒಂದು ಎರ್ತೆ ಅಂತ ಹೇಳೋ ಒಂದು ಕೆಲಸ ಮಾಮೂಲಿಯಾಗಿ ಕಾಫಿ ತೋಟದಲ್ಲಿ ಮಾಡುವಂಥದ್ದು ಅದನ್ನು ಮಾಡ್ತೇವೆ. ವಿಶೇಷವಾಗಿ ರೋಬಸ್ಟ್ ಮತ್ತು ಅರೇಬಿಕ ಎರಡು ಕೂಡ ನಾವು ಕಾಫಿ ಕುಯ್ಲಿಗೆ ಮೊದಲು ಒಂದು ಇರುತ್ತೆ ಅಂತೇಳಿ ಕೆಲಸವನ್ನು ಮಾಡ್ತೇವೆ. ಅದು ಈಗ ಹೆಚ್ಚಿನ ಕಡೆ ಯಂತ್ರದಲ್ಲಿ ಕೂಡ ಅದನ್ನು ಮಾಡುವಂಥ ವ್ಯವಸ್ಥೆ ಕೂಡ ಇದೆ. ಬ್ರಷ್ ಕಟ್ಟರ್ ಇವೆಲ್ಲ ಅದನ್ನು ಬಳಸಿ ಕೂಡ ತೋಟದನ್ನು ಕ್ಲೀನ್ ಆಗಿ ಇಟ್ಟುಕೊಳ್ಳುವಂಥ ಅವಕಾಶ ಇದೆ. ಇಲ್ಲದ್ರೆ ಗುದ್ದಲಿಯ ಒಂದು ಕಾರ್ಮಿಕರನ್ನ ಬೆಳೆಸ್ಕೊಂಡು ಗುದ್ದಲಿಯನ್ನು ಉಪಯೋಗಿಸ್ಕೊಂಡು ಮಾಡುವಂಥ ಇದು ಅದು ತೋಟವನ್ನು ಸ್ವಚ್ಛವಾಗಿ ಇಡಲಿಕ್ಕೆ ನೆರವಾಗುತ್ತೆ. ಮತ್ತು ಸಾಯಿಲ್ ಕಲ್ಟಿವೇಷನ್ ಅಂತ ಏನು ಹೇಳ್ತೀವಿ ಅದಕ್ಕೂ ಕೂಡ ನೆರವಾಗುತ್ತೆ. ಮತ್ತೆ ಈ ಕಂಬ ಚಿಗುರು ತೆಗೆಯೋದು, ನೆತ್ತಿ ಬಿಡಿಸೋದು, ಇದೆಲ್ಲ ಎಷ್ಟು ಸರಿ ಮಾಡಬೇಕಾಗತ್ತೆ ಒಂದು ಫಸಲಿಗೆ? ಕಂಬ ಚಿಗುರು ತೆಗೆಯುವಂಥದ್ದು ಪ್ರತಿ ಎರಡು ತಿಂಗಳಿಗೊಂದ್ಸಲ ಮಾಡಬೇಕಾಗುತ್ತೆ. ಮತ್ತೆ ಗೊಬ್ಬರ ಕೊಡುವಾಗಲೂ ಮಾಡಲೇಬೇಕಾಗುತ್ತೆ? ಗೊಬ್ಬರ ಕೊಡುವಾಗಲೂ ಕೂಡ ಅದೇ ಕಂಬ ಚಿಗುರು ಇದ್ರೆ ಅದನ್ನು ತೆಗಿಲಿಕ್ಕೆ ತಡವಾಗಿದ್ರೆ ಅದನ್ನು ಕೊಡೋದಕ್ಕೆ ಮುಂಚೆ ಮಾಡಬೇಕಾಗುತ್ತೆ. ಮತ್ತೆ ನೆತ್ತಿ ಬಿಡಿಸುವಂಥದ್ದು ಮಳೆಗಾಲದ ನಂತರ. ಮಳೆಗಾಲ ಮೊದಲು ನಾವು ಗಿಡಕಪಾತ ಮಾಡಿರ್ತೀವಿ, ಅದರ ಮೇಲೆ ಅದು ಪುನಃ ಚಿಗುರು ಬಂದಿರುತ್ತೆ. ನೆತ್ತಿಲಿ ಬೆಳಕು ಒಳಗೆ ಬೀಳೋದು ಕಡಿಮೆ ಇರುವಂತಹ ಗಿಡಗಳಲ್ಲಿ ನಾವು ನೆತ್ತಿ ಬಿಡಿಸೋದು ಅಂತೇಳಿ ಸೆಂಟ್ರಿಂಗ್ ಅಂತೇಳಿ ಒಂದು ಮಾಡಬೇಕಾಗುತ್ತೆ. ಮತ್ತೆ ಅದ್ರ ಮೇಲೆ ಸೆಕೆಂಡ್ ರೌಂಡ್ ಕಪಾತ್ ಅಂತೇಳಿ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಕಪಾತ್ ಮಾಡಬೇಕಾಗುತ್ತೆ. ಮತ್ತೆ ಕಂಬ ಚಿಗುರು ಅಂದ್ರೆ ಕಾಂಡದ ಮೇಲೆ ಬರ್ತಾ ಇರ್ತಾವೆ, ತೆಗಿತಾ ಇರಬೇಕಾಗುತ್ತೆ? ಹೌದು ಹೌದು, ಬರ್ತಾನೆ ಇರುತ್ತೆ. ಅದನ್ನ ತೆಗೆಯೋದು ಗಿಡದ ಬೆಳವಣಿಗೆ ದೃಷ್ಟಿಯಿಂದ ಒಳ್ಳೆಯದು ಅಂತ. ಮತ್ತೆ ಅವು ಗೊಬ್ಬರ ಎಲ್ಲ ಕೊಟ್ಟಾಗ ಅದೇ ಬಳಸ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಅದರಿಂದ ಗೊಬ್ಬರ ಕೊಡೋದಕ್ಕಿಂತ ಮುಂಚೆ ಕಳೆ ತೆಗೆಯೋದ್ರ ಜೊತೆಗೆ ಇನ್ನೂ ತೆಗೆದ್ಬಿಡ್ಬೇಕು. ಹೌದು. ಮತ್ತೆ ಈ ರೋಗಗಳು ಏನಾದರೂ ಬರ್ತಾವೆ ಮಳೆಗಾಲದಲ್ಲಿ? ಹಾಂ, ಇವಾಗಲೇ ಹೇಳಿದಾಗೆ ಅರೇಬಿಕ ಮತ್ತು ರೋಬಸ್ಟಾ ಅಂತೇಳಿ ಎರಡು ವೆರೈಟಿ ಇದೆ. ಅರೇಬಿಕ ವೆರೈಟಿ ತುಂಬಾ ರೋಗಕ್ಕೆ ತುತ್ತಾಗುವಂಥ ಸೂಕ್ಷ್ಮ ಸೀಸ್ ಪ್ರೋನ್ ಪ್ಲಾಂಟ್ ಅರೇಬಿಕ ಅಂತ ಹೇಳೋದು. ಅದರಲ್ಲಿ ವಿಪರೀತವಾಗಿ ಬೇರೆ ಬೇರೆ ತರಹದ ಎಲೆ ರೋಗ ಇರ್ಬೋದು ಅಥವಾ ಕಾಂಡಕೊರಕ ರೋಗ ಅಂತ ಹೇಳ್ಬೋದು, ಈ ತರದ ಬೇರೆ ಬೇರೆ ರೋಗಗಳು ಅರೇಬಿಕದಲ್ಲಿ ಜಾಸ್ತಿ ಬರುತ್ತೆ. ಅಂದ್ರೆ ರೋಬಸ್ಟದಲ್ಲಿ ಹೆಚ್ಚಾಗಿ ಇಂಥ ರೋಗಗಳು ಇಲ್ಲ. ಈಗ ಕಾಂಡಕೊರಕ ಬಾಧೆಯಾಗಲಿ ಅಥವಾ ಎಲೆ ಕಂದು ರೋಗ ಆಗಲಿ ಬಂದರೂ ಕೂಡ ಅದಕ್ಕೆ ಒಂದು ಪ್ರತಿರೋಧಕ ಶಕ್ತಿ ಇದೆ ರೋಬಸ್ಟಕ್ಕೆ. ಸಾಧಾರಣ ರೋಗಗಳನ್ನ ಅದು ತಡೆದುಕೊಳ್ಳುತ್ತೆ. ನಾವು ಅದಕ್ಕಾಗಿ ಪ್ರತ್ಯೇಕವಾಗಿ ಏನು ಕೆಮಿಕಲ್ ಸ್ಪ್ರೇ ಅಂತದ್ದು ಮಾಡೋ ಅವಶ್ಯಕತೆ ಇಲ್ಲ. ಅಂದ್ರೆ ಇದರಲ್ಲಿ ಮುಖ್ಯವಾಗಿ ಕಾಣಿಸುವಂತದ್ದು ಶಾರ್ಟ್ ಹೋಲ್ ಬೋರರ್ ಅಂತ ಒಂದು ಬರುತ್ತೆ ರೋಬಸ್ಟದಲ್ಲಿ, ರೆಂಬೆ ಕೊರಕ ಅಂತೀವಿ. ಅದು ರೆಂಬೆಯನ್ನ ಬಿಟ್ಟು ರೆಂಬೆಯನ್ನ ಕತ್ತರಿಸಿ ತೂತ್ ಮಾಡಿ ಆ ರೆಕ್ಕೆಯನ್ನ ಕಳ್ಕೊಳ್ಬೇಕಾಗುತ್ತೆ. ಅಂದ್ರೆ ಅದು ಒಣಗ್ಬಿಡುತ್ತೆ ರೆಕ್ಕೆ. ಹೌದು, ಅದನ್ನ ತಡ್ಕೊಳ್ಳಿಕ್ಕೆ ಅದಕ್ಕೂ ಕೆಲವು ರೆಮಿಡೀಸ್ ಇದೆ. ಕೆಲವು ನಾವು ಸ್ಪ್ರೇಯನ್ನು ಮಾಡಬಹುದು, ಅದು ಅಷ್ಟೇನು ಫಲಕಾರಿ ಆಗೋದಿಲ್ಲ. ನೋಡಿ, ಅದನ್ನ ಕತ್ತರಿಸಿ ತೆಗೆಯೋದೆ ಒಳ್ಳೇದು. ಅದನ್ನ ಕತ್ತರಿಸಿ ತೆಗೆದು ಅದನ್ನ ಸುಟ್ಟಾಕೋದು, ಅದನ್ನ ನಾವು ಈ ಜೈಕಾಮ್ ಬಲೆ ಅಂತಾನು ಕೂಡ ಬಳಸ್ತಾರೆ ಅದನ್ನ ಅಟ್ರಾಕ್ಟ್ ಮಾಡೋದು. ಹೌದು, ಬೆರಿ ಬೋರರ್ ಅಂತೇಳಿ ಇನ್ನೊಂದು ಬರುತ್ತೆ. ಅದು ಅರೇಬಿಕ ರೋಬಸ್ಟ ಎರಡಕ್ಕೂ ಬರುವಂತದ್ದು. ಅದು ಮೊದಲನೆಷ್ಟು ಈಗ ಕಾಣ್ತಾ ಇಲ್ಲ, ಏಳೆಂಟು ವರ್ಷಗಳಿಗಿಂತ ಮೊದಲು ವಿಪರೀತ ಇತ್ತು ಅದು. ಹಾಗೆ ಅದೊಂದು ಕಾರಣಕ್ಕೆ ಅದು ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇದೆ ಈಗ. ಎಲ್ಲೋ ಅಲ್ಲಿ ಕೆಲವು ಪ್ರದೇಶಗಳಲ್ಲಿ ಮಾತ್ರ ಅದು ಕಾಣ್ತಾ ಇದೆ ಈಗ. ಸಾಧಾರಣವಾಗಿ ಯಾವಾಗ ಕೊಯ್ಲು ಮಾಡ್ತೀರಾ ನಿಮ್ಮ ರೋಬಸ್ಟ ಕಾಫಿನ? ರೋಬಸ್ಟ ಕಾಫಿಯನ್ನ ನಾವು ಜನವರಿ ತಿಂಗಳಲ್ಲಿ ಪ್ರಾರಂಭ ಮಾಡ್ತೇವೆ. ಡಿಸೆಂಬರ್ ಅಕ್ಕಿರಿಗೆ ಬರುತ್ತೆ, ಹಣ್ಣಾಗಿ ಇರುತ್ತೆ. ಅಂದ್ರೆ ನಾವು ಅದನ್ನ ಫ್ಲೈ ಪಿಕ್ಕಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಎಲ್ಲೆಲ್ಲಿ ಹಣ್ಣಾಗಿದೆ ಅದನ್ನ ಹುಡುಕಿ ಹುಡುಕಿ ಕೊಯ್ಯುವಂತ ಕೆಲಸವನ್ನ ನಾವು ಡಿಸೆಂಬರ್ ಕೊನೆಗೆ ಡಿಸೆಂಬರ್ ಕೊನೆಯಲ್ಲಿ ಪ್ರಾರಂಭ ಮಾಡ್ತೇವೆ. ಅಂದ್ರೆ ಜನವರಿಯಿಂದ ನಾವು ಅದರ ಮೇನ್ ಪಿಕ್ಕಿಂಗ್ ಏನಿದೆ ಅದನ್ನ ನಾವು ಸ್ಟಾರ್ಟ್ ಮಾಡ್ತೀವಿ. ಅಂದ್ರೆ ಜನವರಿಯಲ್ಲಿ ಮುಗಿಸ್ತೀರಾ? ಅದು ಅವರವರ ಏನು ಕಾರ್ಮಿಕರ ಲಭ್ಯತೆ ಮೇಲೆ, ಅವೈಲೇಬಿಲಿಟಿ ಮೇಲೆ. ಅಂದ್ರೆ ಎಷ್ಟು ಕಾರ್ಮಿಕರು ಇರ್ತಾರೆ ಅಥವಾ ಎಷ್ಟು ಅವರಿಗೆ ತೋಟ ಇದೆ ಅಂತ ಹೇಳೋದ್ರ ಮೇಲೆ ಅವಲಂಬಿತವಾಗಿರುತ್ತೆ. ಸಾಧಾರಣವಾಗಿ ಫೆಬ್ರವರಿ 15ಕ್ಕೆ ಹೆಚ್ಚಿನ ಭಾಗದ ರೈತರು ಕಾಫಿ ಕೊಯ್ಲನ್ನ ಮುಗಿಸ್ತಾರೆ. ನೀವು ಎಷ್ಟು ಸರಿ ಕೊಯ್ಲು ಮಾಡ್ತೀರಾ ಒಂದು ಸೀಸನ್ ಅಲ್ಲಿ? ಈಗ ಒಂದೇ ಸರಿ ಮಾಡೋದು, ಡಿಸೆಂಬರ್ ಕೊನೆಗೆ ಒಂದ್ಸರಿ ಹಣ್ಣದವನ್ನ ಎಲ್ಲ ನೀವು ಆರಿಸ್ತೀವಿ ಅಂತ ಹೇಳಿದ್ರಿ. ಮತ್ತೆ ಜನವರಿ ತಿಂಗಳಲ್ಲಿ ಎಷ್ಟು ಸರಿ? ಮತ್ತೆ ಒಂದೇ ಸರಿ ಮಾಡ್ ಮತ್ತೆ ಒಂದೇ ಸರಿ ಮಾಡೋದು. ಅಂದ್ರೆ ಅದು ಸ್ವಲ್ಪ ಒಂದು ತರಿಯೋದು ಸ್ಟ್ರಿಪ್ಪಿಂಗ್ ಅಂತಾರಲ್ಲ, ಸ್ಟ್ರಿಪ್ಪಿಂಗ್ ಅಂತ ಹೇಳೋದು ನಾವು ಅದೇ ಒಂದೇ ಸಲ ಕೊಯ್ಯುವಂತದ್ದು. ಒಂದೇ ಸರಿ ಕೊಯ್ದು ಬಿಡ್ತೇವೆ. ಮತ್ತೆ ಕೆಳಗಡೆ ಮ್ಯಾಟ್ಗಳು ಇಂಥದ್ದು ಏನಾದ್ರು? ಅದಕ್ಕೆ ಅದರದೇ ಆದ ಈಗ ಬೇಕಾದಷ್ಟು ವ್ಯವಸ್ಥೆ, ಕೆಳಗಡೆ ಶಾಟು ಅಂತೇಳಿ ನಾವು ಅದನ್ನ ಮ್ಯಾಟ್ಗಳನ್ನ ಕೆಳಗಡೆ ಹಾಕಿ ಅದಕ್ಕೆ ಅದನ್ನ ಕುಯ್ದು ಹಾಕಿ ಮತ್ತೆ ಅದರಿಂದ ನಾವು ಕಲೆಕ್ಟ್ ಮಾಡ್ಕೊಳ್ಳುವಂಥದ್ದು. ಈ ಪ್ರಕ್ರಿಯೆಗಳು ಮಾಮೂಲಿಯಾಗಿ ನಡೆಯುತ್ತೆ. ಅಂದ್ರೆ ಆಮೇಲೆ ಈಗ ಒಂದ್ಸರಿ ನೀವು ಕೊಯ್ಲು ಮಾಡಿದಾದ್ಮೇಲೆ ಯಾವ ರೀತಿ ಒಣಗಿಸ್ತೀರಾ, ಯಾವ ರೀತಿ ಅದನ್ನ ಸ್ವಚ್ಛ ಮಾಡ್ತೀರಾ? ಕುಯಿಲಾದ ಮೇಲೆ ಅದನ್ನ ಸಂಗ್ರಹ ಮಾಡಿ ನಾವು ಅದನ್ನ ಸ್ವಲ್ಪ ಸಿಮೆಂಟ್ ಕಣನೂ ಇದೆ, ಹಾಗೆ ನಾವು ಶೇಡ್ ನೆಟ್ ಅಥವಾ ಟಾರ್ಪಲಿನ ಅಂತದ್ದು ಬಳಸಿದ್ದು ನಾವು ನಮ್ಮ ಗದ್ದೆಯಲ್ಲಿ ಮತ್ತೆ ಬಾಣೆ ಜಾಗದಲ್ಲಿ ಎಲ್ಲ ಕೂಡ ಅವಶ್ಯಕತೆಗೆ ಅನುಗುಣವಾಗಿ ನಾವು ಅದನ್ನ ಉಪಯೋಗಿಸಿಕೊಂಡು ಒಣಗಿಸ್ತೀವಿ. ಟಾರ್ಪಲ್ ಕೂಡ ಬಳಸ್ಕೊಳ್ತೀರ? ಅಲ್ಲಿ ತಂದ ಮೇಲೆ ಅಲ್ಲಿ ಅದನ್ನ ಸ್ಪ್ರೆಡ್ ಮಾಡಿ ಅಂದ್ರೆ ಹರಡಿ ನಾವು ಸುಮಾರು 8-10 ದಿನಗಳವರೆಗೆ ಅಲ್ಲಿ ಅದನ್ನ ಒಣಗಿಸ್ತೀವಿ. ಒಣಗಿಸಬೇಕಾಗುತ್ತೆ, ಒಣಗಿಸ ಪ್ರತಿದಿನವೂ ಕೂಡ ಅದನ್ನ ಅದಕ್ಕೆ ಕಾಲಾಡುವುದು, ಅದನ್ನ ಟರಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಅದನ್ನ ಮೇಲೆ ಕೆಳಗೆ ಮಾಡುವಂತದ್ದು, ಮತ್ತೆ 3-3 ದಿನಕ್ಕೊಂದ್ಸಲ ಅದನ್ನ ಗುಡ್ಡೆ ಮಾಡಿ ಪುನಃ ಮನೆ ದಿನ ಹರಡುವಂತದ್ದು. ಪ್ರಾರಂಭದಿಂದ ಕೊನೆಯವರೆಗೆ ಇಷ್ಟು ದಿವಸಗಳವರೆಗೆ ಬೇರೆ ಬೇರೆ ರೀತಿಯ ಒಣಗಿಸುವ ಒಂದು ಕ್ರಮ ಇದೆ. ಒಂದು 10 ದಿನ ಮಾಡಲೇಬೇಕಾಗುತ್ತೆ. ಅದು ಬಿಸಿಲಿನ ಮೇಲೆ ಕೂಡ ಅದು ಅವಲಂಬಿತ ಆಗಿರುತ್ತೆ. ನಾವು ತೆಳ್ಳಗೆ ಹಾಕಿದ್ರೆ ಒಂದು 8 ದಿನಕ್ಕೆ ಬರುತ್ತೆ, ಹಾಕಿದ್ರೆ ಅದು 12 ದಿನಗಳವರೆಗೂ ಆಗ್ಬಹುದು. ಅಥವಾ ಮೋಡ ಕವಿದ ವಾತಾವರಣ ಇರುವಂತ ಸಮಯದಲ್ಲಿ ಅದು ಇನ್ನೂ ಹೆಚ್ಚಿನ ದಿನ ತಗೊಳ್ಳುವಂತದ್ದಿರುತ್ತೆ. ಕೆಲವು ಸಂದರ್ಭದಲ್ಲಿ ಮಳೆಯೂ ಕೂಡ ಆ ಸಮಯದಲ್ಲಿ ಬಂದ್ಬಿಡುತ್ತೆ. ಸೊ ಅದಕ್ಕೂ ಕೂಡ ಎಲ್ಲ ಪೂರ್ವ ಸಿದ್ಧತೆಗಳನ್ನು ನಾವು ಮಾಡಿಕೊಳ್ಬೇಕು. ಅಂದ್ರೆ ಸಾಕಷ್ಟು ಒಣಗಿದೆ ನಮ್ಮ ಕಾಫಿ ಅಂತ ಹೇಗೆ ತಿಳ್ಕೋಬಹುದು ವೇಣುವರೆ? ಕಾಫಿ ಒಣಗಿದೆ ಅಂತ ಹೇಳೋದಕ್ಕೆ ನಾವು ಮಾಮೂಲಿಯಾಗಿ ಏನಂದ್ರೆ ಈ ಬೈಟ್ ಟೆಸ್ಟ್ ಅಂತ ಹೇಳ್ತೀವಿ, ಅಂದ್ರೆ ಕಚ್ಚಿ ನೋಡಿ. ಕೃಷಿಯಲ್ಲೇ ನಾವು ಇರೋದ್ರಿಂದ ನಮ್ಗೆ ಅನುಭವಗಳು ಬಂದಿರೋದ್ರಿಂದ ನಮ್ಗೆ ಅದೇನು ಕಷ್ಟ ಆಗೋದಿಲ್ಲ. ಕಚ್ಚಿ ನೋಡುವಾಗ ಅದು ಜಜ್ಜಿ ಹೋಗದೆ ಅದು ಆಗಿನೇ ಇಬ್ಬಾಗ ಆದ್ರೆ ಅದು ಒಣಗಿದೆ ಅಂತ ಅರ್ಥ. ಇಲ್ಲಿ ಕಚ್ಚುವಾಗ ಅದು ಜಜ್ಜಿತ ಮತ್ತೆ ಸ್ಪ್ಲಿಟ್ ಆದ್ರೆ ಅದು ಒಣಗಿಲ್ಲ, ಅದ್ರಲ್ಲಿ ಇನ್ನೂ ತೇವಾಂಶ ಇದೆ ಅಂತ ಹೇಳೋದು ಗೊತ್ತಾಗುತ್ತೆ. ಸೊ ಅದು ಅನುಭವದಲ್ಲಿ ನಾವು ಪರೀಕ್ಷೆ ಮಾಡುವಂತದ್ದು. ಹಾಗೆ ಮಾಯಿಶ್ಚರ್ ಟೆಸ್ಟ್ ಅಂತ ಒಂದು ಅದ್ರ ಯಂತ್ರನೇ ಇರುತ್ತೆ, ಅದರಲ್ಲಿ ಹಾಕಿ ನೋಡಿದ್ರೆ ನಮ್ಗೆ ಅದ್ರ ಫ್ಯಾಕ್ಟ್ ಎಷ್ಟು ಮಾಯಿಶ್ಚರ್ ಇದೆ ಅಂತ ಹೇಳೋದು ಕೂಡ ಅದರಲ್ಲಿ ತಿಳಿಬಹುದು. ಗ್ರೇಡಿಂಗ್ ಏನಾದರೂ ಮಾಡ್ಕೊಳ್ತೀರಾ ನೀವು? ಇಲ್ಲ, ನಮ್ಮ ತೋಟದ ಲೆವೆಲ್ ಅಲ್ಲಿ ನಾವು ಏನು ಬೇರೆ ಪ್ರೊಸೆಸಿಂಗ್ ಏನು ಮಾಡೋದಿಲ್ಲ. ಕುಯ್ದು ಒಣಗಿಸಿ ಅದನ್ನ ಸ್ಟೋರ್ ಮಾಡಿ ಇಟ್ಕೊಳ್ತೀವಿ. ನೀವು ಚರಿನೇ ಮಾಡೋದ? ಚರಿನೇ ಮಾಡೋದು. ಪಾರ್ಚ್ಮೆಂಟ್ ಏನು? ಪಾರ್ಚ್ಮೆಂಟ್ ಮಾಡ್ತಾ ಇಲ್ಲ. ಆಮೇಲೆ ಅದನ್ನ ಸ್ವಚ್ಛ ಮಾಡಿ ಮಾರಾಟ ಮಾಡ್ತೇವೆ. ಪೂರ್ತಿ ಒಣಗಿದ ಮೇಲೆ ಅದನ್ನ ಕ್ಲೀನ್ ಮಾಡ್ತೇವೆ. ಕ್ಲೀನ್ ಮಾಡಿ ಏನು ಅದೇ ಕಡ್ಡಿ ಕಸ ಧೂಳು ಇಲ್ಲದಾಗೆ ಮಾಡಿ ಅದನ್ನ ನಾವು ನಮ್ಮ ಗೋಡೌನ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೇವೆ. ಮತ್ತೆ ಯಾವಾಗ ನಮ್ಗೆ ಪ್ರೈಸ್ ಸರಿ ಅನಿಸುತ್ತೆ ಆವಾಗ ನಾವು ಅದನ್ನ ಮಾರಾಟ ಮಾಡ್ತೇವೆ. ಅಂದ್ರೆ ಈಗ ಒಂದು 50 ಕೆಜಿ ಚೀಲದ ಬೆಲೆ ಎಷ್ಟಿದ್ರೆ ನಿಮ್ಗೆ ಪರವಾಗಿಲ್ಲ ಕೊಡ್ಬೋದು ಅನ್ಸುತ್ತೆ ಕಾಫಿ ಬೆಲೆ? ಅದು ನಮಗೆ ಎಷ್ಟು ಅಂತಲ್ಲ, ಮೊದಲು ಎಷ್ಟಿತ್ತು ಈಗ ಎಷ್ಟಿದೆ ಮುಂದೆ ಎಷ್ಟು ಬರಬಹುದು ಅಂತ ಹೇಳೋ ಒಂದು ಅಂದಾಜಿನ ಪ್ರಕಾರ ನಾವು ಮಾರಾಟ ಮಾಡ್ತೀವಿ. ಮತ್ತೆ ನಮ್ಮ ಅಗತ್ಯಕ್ಕೆ ಅನುಗುಣವಾಗಿ ನಮ್ಗೆ ಏನಾದ್ರೂ ಹಣದ ಅವಶ್ಯಕತೆ ಇದ್ರೆ ನಾವು ರೇಟ್ ಏನೇ ಇದ್ರೂ ಕೊಡ್ಬೇಕಾಗುತ್ತೆ. ಹಣದ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ತಡಿಬಹುದು ಅಂತ ಹೇಳಿದ್ರೆ ರೇಟ್ ಡೈಲಿ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ರೇಟ್ ಚೇಂಜ್ ಆಗ್ತಾ ಇರುತ್ತೆ. ಮತ್ತೆ ಅದರದ್ದು ಒಂದು ಟ್ರೆಂಡ್ ಇರುತ್ತೆ, ಅದು ಇನ್ನು ಮುಂದಕ್ಕೆ ಹೋಗುತ್ತಾ ಹೇಗೆ ಅಂತ ಹೇಳೋದು ಒಂದು ಅದರ ಟ್ರೆಂಡಿಂಗ್ ಅನ್ನು ನೋಡಿಕೊಂಡು ಪೂರ್ವ ನಿರ್ಧರಿತ ಒಂದು ಬೆಲೆಗೆ ನಾವು ವೆಯ್ಟ್ ಮಾಡಬಹುದು. ಇಲ್ಲಾಂದ್ರೆ ನಮ್ಗೆ ಇಷ್ಟೇ ಸಾಕು ಇಷ್ಟಕ್ಕೆ ನಾವು ಕೊಟ್ಬಿಡ್ತೀನಿ ಅದನ್ನು ನಿರ್ಧಾರ ಮಾಡಿಕೊಂಡು ಹಾಗೇನೂ ಮಾಡಬಹುದು. ಅಂದ್ರೆ ಕನಿಷ್ಠ ಒಂದು ಎಷ್ಟು ಬೆಲೆ ಸಿಕ್ಕರೆ ಖರ್ಚು ವೆಚ್ಚ ಕೊಲ್ಸಿದ್ರೆ ಪರವಾಗಿಲ್ಲ ಅಂತ ನಮ್ಮ ಈಗಿನ ಅನುಭವದ ಪ್ರಕಾರ ಒಂದು 50 ಕೆಜಿಗೆ ಒಂದು 12,000 ರೂಪಾಯಿ ಸಿಕ್ಕಿದ್ರೆ ಅದು ಒಳ್ಳೆಯ ಬೆಲೆ ಅಂತ ಹೇಳಬಹುದು. ನಿಮ್ಮ ಕಾಫಿ ಕೃಷಿಗೆ ನಿಮ್ಮ ಜೊತೆ ಯಾರು ಕೈ ಜೋಡಿಸ್ತಾರೆ ನಿಮ್ಮ ಮನೆಯಲ್ಲಿ? ನನ್ನ ಎಲ್ಲ ಕೆಲಸ ಕಾರ್ಯಗಳಿಗೆ ನನ್ನ ಶ್ರೀಮತಿಯವರು ಕೂಡ ಕೈ ಜೋಡಿಸ್ತಾರೆ. ನಾನು ಬೇರೆ ಬೇರೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಕೂಡ ನನ್ನನ್ನು ತೊಡಗಿಸಿಕೊಂಡಿದ್ದೇನೆ. ಸೊ ನಾನು ಇಲ್ಲದಿರುವಾಗ ಅವಳು ಕೂಡ ತೋಟಕ್ಕೆ ಹೋಗೋದು ಅಥವಾ ಕಾರ್ಮಿಕರಿಗೆ ಕೆಲಸವನ್ನ ಹೇಳುವಂಥದ್ದು ಈ ತರದ ಎಲ್ಲ ಕೆಲಸಗಳಲ್ಲಿ ಅವಳು ಕೂಡ ಭಾಗಿಯಾಗ್ತಾ ಇದ್ದಾಳೆ. ಒಟ್ಟಾರೆ ಕೃಷಿ ತೃಪ್ತಿ ಕೊಟ್ಟಿದೆ ಅಂತೀರಾ? ಹೌದು, ಕೃಷಿ ತುಂಬ ತೃಪ್ತಿ ಕೊಡುತ್ತೆ. ಅಂದ್ರೆ ನಮ್ಗೆ ಒಳ್ಳೆಯ ವಾತಾವರಣ ಮತ್ತು ಒಳ್ಳೆಯ ಆರೋಗ್ಯ ಮತ್ತು ನಮ್ಮ ಮನಸ್ಸನ್ನ ಚೆನ್ನಾಗಿಟ್ಕೊಳ್ಳಿಕ್ಕೆ ಕೃಷಿ ಕ್ಷೇತ್ರ ಬಹಳ ಒಳ್ಳೆಯದು ಅಂತ ಅನಿಸುತ್ತೆ. ಈಗಿನ ಬೇರೆ ಬೇರೆ ಉದ್ಯೋಗದಲ್ಲಿ ಇರುವವರದ್ದು ನಾವು ಅವರ ಅನುಭವ ಮತ್ತು ಅವರ ಒತ್ತಡದ ಬದುಕು ಮತ್ತೆ ಅವರ ಆರೋಗ್ಯ ಸಮಸ್ಯೆಯನ್ನು ನೋಡಬೇಕಾದ್ರೆ ನಾವು ಕೃಷಿಯಲ್ಲಿ ನಾವು ಇರುವವರಿಗೆ ಅಂತ ಸಮಸ್ಯೆಗಳು ಇರೋದಿಲ್ಲ ಅಂತ ಅನಿಸುತ್ತೆ. ಅಂದ್ರೆ ಮುಖ್ಯವಾಗಿ ಏನಂದ್ರೆ ಕಾರ್ಮಿಕರ ಕೊರತೆ ಒಂದು, ಅದು ಇರುವವರು ಸ್ವಲ್ಪ ತಮ್ಮ ಮನಃಶಾಂತಿಯನ್ನ ಕಳೆದುಕೊಂಡಿರ್ತಾರೆ. ಅಂತ ಸಮಸ್ಯೆಗಳಿದ್ರೆ ಸ್ವಲ್ಪ ಮಾನಸಿಕ ಒತ್ತಡ ಇರುತ್ತೆ, ಮಾನಸಿಕ ಒತ್ತಡ ಬರುವಂತ ಸಂದರ್ಭ ಇರುತ್ತೆ. ಅದು ಬಿಟ್ರೆ ಕೃಷಿಯಲ್ಲಿ ಬೇರೆ, ಅದು ಕಾಫಿ ಕೃಷಿ ಅಂತೂ ತುಂಬಾ ಸರಳವಾದ ಒಂದು ಕೃಷಿ, ಅದರಲ್ಲಿ ಹೆಚ್ಚಾಗಿ ತಲೆಗೆಡಿಸಿಕೊಳ್ಳುವಂತದ್ದು ಏನು ಇರೋದಿಲ್ಲ. ಸುಲಭದಲ್ಲಿ ನಾವು ಮಾಡಬಹುದು ಕಾರ್ಮಿಕರ ಲಭ್ಯತೆ ಇದ್ರೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಪೆಮ್ಮಡಿ ಎಂಡ ವೇಣು ಅಪ್ಪಣ್ಣ ಅವರ ಕಾಫಿ ಕೃಷಿ ಅನುಭವಗಳನ್ನು ಇನ್ನೂ ಸವಿಸ್ತಾರವಾಗಿ ತಿಳ್ಕೋಬೇಕು ಅಂದರೆ ಅವರ ಮೊಬೈಲ್ ದೂರವಾಣಿ ಸಂಖ್ಯೆ 9448736392. ಮೊಬೈಲ್ ದೂರವಾಣಿ ಸಂಖ್ಯೆ ಮತ್ತೊಮ್ಮೆ ಕೇಳಿ, 9448736392. ತುಂಬ ಸಂತೋಷ ವೇಣು ಅಪ್ಪಣ್ಣ ಅವರೇ, ತಾವು ಇದುವರೆಗೂ ತಮ್ಮ ಕಾಫಿ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆಯಲ್ಲಿ ಸವಿಸ್ತಾರವಾಗಿ ಹಂಚಿಕೊಂಡಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಕೇಳುಗರೆ, ಇಲ್ಲಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಬೆಂಗಳೂರು ಕೇಂದ್ರದಿಂದ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಪಾತ್ರ. ಭಾಗವಹಿಸುತ್ತಾರೆ ಅಪರ ಕೃಷಿ ನಿರ್ದೇಶಕರು ಶ್ರೀ ವಿದ್ಯಾನಂದ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಯಿತು. ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ. ಇದು ಕುರಿತು ಎಲ್ಐಸಿ ಏಜೆಂಟ್ ಆಗುವ ತರಬೇತಿ. ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಸೇವಾ ಮಾಹಿತಿ: ಮೂರ್ನಾಡು ಕಿಗ್ಗಾಲ ಗ್ರಾಮತ್ರ ಪುದಿಯೊಕ್ಕಡ ಹ್ಯಾರಿರ ಪೊಣ್ಣ ಭುವನಿ ಜಯ ಐಂಗ 53ನೇ ಬಯತ್ಲು ಇಂದು ಮರಣಪಟ್ಟಿತು. ಪುದಿಯೊಕ್ಕಡ ಭುವನಿ ಜಯ ಐಂಡ ತಾಮನೆ ಕೊಟ್ಟುಕತ್ತಿರ. ಆಖರಿ ಕಾರ್ಯ ನಾಳೆ ಮಜ್ಜಣತ್ರ ಮೀದ ಕಿಗ್ಗಾಲ ಗ್ರಾಮತ್ರ ಸ್ವಂತ ಮನೆಯಲ್ಲೂ ನಡಪ. ಮೂಲತ ಬಿಟ್ಟಂಗಾಲ ಕರಳಾನ ಪುಚ್ಚಿಮಂಡ ಪೌತಿ ಕಾಳಪ್ಪ ಐಂಡ ಪೊಣ್ಣು ಅಶ್ವಿನಿ ಐಂಗ ಇಂದು ಮರಣಪಟ್ಟಿತು. 66 ಬಯತ್ರ ಪುಚ್ಚಿಮಂಡ ಅಶ್ವಿನಿ ಐಂಡ ತಾಮನೆ ಮಾಚಿಮಂಡ. ಆಖರಿ ಕಾರ್ಯ ನಾಳೆ ಮಡಿಕೇರಿ ರೈಫಲ್ ರೇಂಜ್ಲ ಉಳ್ಳ ಮರವಂಡ ಶರಿನ್ ಪುಣಚ ಎಂಡ ಮನೆಯಲ್ಲಿ. ದಪನ ಕಾರ್ಯ ಮಜ್ಜಣ ದಂಡಗಂಟೆರ ಮೀದ ಮಡಿಕೇರಿ ಕೊಡವ ಸಮಾಜ ಕ್ಯಾಕೊಳತ್ತು ನಡಪ. ಸೇವಾ ಮಾಹಿತಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪಿ. ಪ್ರಾಯೋಜಕರು ಕಗ್ಗೋಡ್ಲು ಗ್ರಾಮದ ಮಂದಿರ ಶ್ರೀ ನಾಡಯ್ಯ, ಶ್ರೀಮತಿ ಚಂದ್ರಾವತಿ, ಕೃಷಿ ಪಂಡಿತ ಪ್ರಶಸ್ತಿ ಪಡ್ಕೊಂಡ ಮಂಗ ಶ್ರೀ ತೇಜಸ್, ಶ್ರೀಮತಿ ಸೌಮ್ಯ ಮತ್ತೆ ಮಕ್ಕ ಕಗ್ಗೋಡ್ಲು ಗ್ರಾಮ. ನಾಡಿನ ಎಲ್ಲ ಮಾಜನಕ್ಕೆ 2026ರ ಈ ಹೊಸ ವರ್ಷದ ಶುಭಾಶಯನ ಹೇಳಿಕೊಂಡು ಇಂದಿನ ಸುದ್ದಿ ಜೊಂಪೆ ಓದ್ತಿರೋ ನಾನು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ: ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡು ಕೂಟಲಿ ಇಂದು ಮಡಿಕೇರಿಪೇಟೆನ ಗಾಂಧಿ ಭವನದಲ್ಲಿ ವಿಶ್ವಕರ್ಮ ಅಮರಶಿಲ್ಪಿ ಜಕ್ಕಣಾಚಾರಿ ಸಂಸ್ಮರಣಾ ದಿನಾಚರಣೆ ಕಾರ್ಯಕ್ರಮ ನಡೆದು ಕಾರ್ಯಕ್ರಮದಲ್ಲಿ ಸಾಹಿತಿ ಊರ ನಾಗೇಶವು ಕೂಡಿಯಾಡಿ ಮಾತಾಡಿ ಅಮರಶಿಲ್ಪಿ ಜಕ್ಕಣಾಚಾರ್ಯವು ನಾಡು ಕಂಡ ಒಬ್ಬ ದೊಡ್ಡ ಶಿಲ್ಪಿ. ಇವು ವೈಶಾಲ ಶೈಲಿನ ಕಲ್ಯಾಣ ಚಾಲುಕ್ಯರ ದೇವಸ್ಥಾನಗಾದ ಬೇಲೂರು ಮತ್ತು ಹಳೆಬೀಡಿನ ಕಲಾಕೃತಿಗಳ ತಯಾರು ಮಾಡಿಡೋ ತುಮಕೂರು ಜಿಲ್ಲೆನ ಕೈದಾಳ ಅಂತ ಹೇಳೋ ಗ್ರಾಮದಲ್ಲಿ ಹುಟ್ಟಿ ಸುಮಾರು 80 ವರ್ಷ ಬದುಕಿ 150ಕ್ಕೂ ಜಾಸ್ತಿ ದೇವಸ್ಥಾನಗಳ ತಯಾರು ಮಾಡಿ ಅಮರಶಿಲ್ಪಿ ತ ಹೆಸರನ್ನ ಪಡೆದಳೋ. ಸಣ್ಣ ವಯಸ್ಸಿಂದನೇ ಶಿಲ್ಪಕಲೆಗೆ ಜಾಸ್ತಿ ನಿಗಾ ಕೊಟ್ಟು ದೇಶದಲ್ಲಿಡೀ ಸಂಚಾರ ಮಾಡಿ 100 ದೇವಸ್ಥಾನಗಳ ಕಟ್ಟಿಳೋ. ಇವರ ಈ ಸಾಧನೆನ ಯಾಗಳು ಜ್ಞಾನ ಮಾಡಿಕೊಳ್ಳೋಕು ತಾವು ಹೇಳ್ದು. ವಿಶ್ವಕರ್ಮ ಜಿಲ್ಲಾ ಒಕ್ಕೂಟದ ಅಧ್ಯಕ್ಷ ಎಸ್ ಜೆ ದೇವದಾಸವು ಮಾತಾಡಿ ನಾಡಿನ ಶಿಲ್ಪಕಲೆಗೆ ಅಮರ ಶಿಲ್ಪಿ ಜಕ್ಕಣಾಚಾರ್ಯವು ತುಂಬ ಕಷ್ಟಪಟ್ಟಳೋ, ಈ ಸಮಾಜಕ್ಕೆ ಒಳ್ಳೆ ಶಿಲ್ಪಕಲೆನ ಸಹ ಕೊಟ್ಟಳೋ, ಇವರ ಈ ಸಾಧನೆನ ಮೆಚ್ಚೋಕು ತಾವು ಹೇಳ್ದು. ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ ಸಹಾಯಕ ನಿರ್ದೇಶಕ ಕುಮಾರಾವು ಸೇರಿದಂಗೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಮೂರ್ನಾಡು ಕರೆಂಟ್ ಉಪಕೇಂದ್ರದಿಂದ ಹೊರಗೆ ಹೋಗುವ ನಾಪೋಕ್ಲು ಹೊದ್ದೂರು ಹಂಗೆ ಪಾರಣೆ ಪೀಡರ್ಗಳಲ್ಲಿ ರಿಪೇರಿ ಕೆಲಸ ಇರೋದರಿಂದ ನಾಳೆ 2 ಬೆಳಗ್ಗೆ 9 ಸಾಯಂಕಾಲ 5 ಮುಟ ಹೊದ್ದೂರು ಪಾಲೂರು ನಾಪೋಕ್ಲು ಕುಂಜಿಲ ಎಮ್ಮೆಮಾಡು ಬಲ್ಲಮಾವಟ್ಟಿ ನರಿಯಂದಡ ಪಾರಾಣೆ ಬಲಮುರಿ ಹಂಗೆ ಸುತ್ತಮುತ್ತು ಕರೆಂಟ್ ಇರದುಲೆ. ಹಂಗೆ ಶನಿವಾರ ಸಂತೆ ಕರೆಂಟ್ ಉಪಕೇಂದ್ರದಿಂದ ಹೊರಗೆ ಹೋಗುವ ಶನಿವಾರ ಸಂತೆ ಪ್ಯಾಟೆ ಪೀಡರ್ಲಿ ರಿಪೇರಿ ಕೆಲಸ ಇರೋದರಿಂದ ನಾಳೆ ಬೆಳಗ್ಗೆ 10 ಸಾಯಂಕಾಲ 5 ಮುಟ ಶನಿವಾರ ಸಂತೆ ಗುಡುಗಳಲ್ಲಿ ಕೆಆರ್ಸಿ ಸರ್ಕಲ್ ಅಡ್ಡ ಶೆಟ್ಟಹಳ್ಳಿ ಶೆಟ್ಟಿಗನಹಳ್ಳಿ ಮಾದರೆ ಸೇರಿದಂಗೆ ಸುತ್ತಮುತ್ತ ಕರೆಂಟ್ ಇರದುಲೆತ್ತ ಇಲಾಖೆನ ಕಾನಿರೋಕ ಇಂಜಿನಿಯರು ತಿಳಿಸಿಡು. ಗಣರಾಜ್ಯೋತ್ಸವ ದಿನಾಚರಣೆನ ಬಾಬ್ತು ಈ ತಿಂಗಳ ಪೂರ್ತಿ ಕನ್ನಡ ಪುಸ್ತಕ ಪ್ರಾಧಿಕಾರದ ಎಲ್ಲ ಪುಸ್ತಕಗಳ 50% ರಿಯಾಯಿತಿ ಕ್ರಯಲ್ಲಿ ಮಾರಾಟ ಮಾಡಿವೆ. ಪುಸ್ತಕ ಪ್ರಿಯರು ಈ ಅವಕಾಶನ ಬಳಸಿಕೊಳ್ಳಕತ್ತ ಪುಸ್ತಕ ಪ್ರಾಧಿಕಾರದ ಆಡಳಿತಾಧಿಕಾರಿಗ ತಿಳಿಸಿಡೋ.